ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರಕ್ಕೆ ಕಿಸಾನೋನೆ ಕರೀಬ 21,000 ಕರೋಡ್ ರೂಪಾಯಿ ಹಿ ಪ್ರೀಮಿಯಂ ಕೆ ತೋರ್ ಪರ್ ದಿಯೆ ಲೇಕಿನ್ ಉನ್ನೆ ಮುವಾಜೆ ಕೆ ತೋರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ತಂತ್ರಜ್ಞಾನದ ಯಶಸ್ವಿ ಅಳವಡಿಕೆಯನ್ನು ಕುರಿತು ಕೃಷ್ಣರಾಜನಗರದ ಕೃಷಿಕ ದಂಪತಿ ಜೆಎಂ ಕುಮಾರ್ ಮತ್ತು ತಾರಾ ಕುಮಾರ್ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಭಾಗ. ನಾನು ಸುಮಾರು ತರಕಾರಿ ತುಂಬ ವರ್ಷ ಬೆಳೆದೆ, ಬಟ್ ಈಗಿರೋ ಖರ್ಚು ವೆಚ್ಚ ತುಂಬ ಜಾಸ್ತಿ ಆದಮೇಲೆ ಸ್ಟಾಪ್ ಮಾಡಿಬಿಟ್ಟ ನಾವು ಬೇಡ ಅಂತ. ಟೊಮೊಟೋದಲ್ಲಿ ಅಂತ ಏನು ಆದಾಯ ನೋಡಲಿಲ್ಲ ನಾನು. ರೇಟ್ ಸಿಗ್ತಿಲ್ಲ, ಮಾರ್ಕೆಟ್ ಸೂಟ್ ಆಗ್ತಿತ್ತಿಲ್ಲ ರೇಟು. ಒಂದ್ಸಲ 50 ರೂಪಾಯಿ ಆಗೋದು, ಒಂದ್ಸಲ 20 ರೂಪಾಯಿ ಆಗೋದು, ಒಂದ್ಸಲ 100 ರೂಪಾಯಿ ಆಗ್ತಿತ್ತು. 2 ರೂಪಾಯಿಗೆ ಬಂದ್ರೆ ಎಷ್ಟರಲ್ಲಿ ನಾನು ಒಂದೆರಡು ಸಲ ಭೂಮಿಗೆ ಕುಯ್ದಿಲ್ಲ, ಭೂಮಿಲೇ ಗೊತ್ತಾಕ್ಬಿಟ್ಟಿದ್ದೀನಿ ಅದನ್ನ. ಭೂಮಿಲೇ ಮಾಡಿದ್ದೀನಿ. ಬಟ್ ಗೆಡ್ಡೆ ಕೋಸಲು ಮೆಣಸಲ್ಲೂ ಒಳ್ಳೆ ದುಡ್ಡಾಯ್ತು ನನಗೆ. ಗೆಡ್ಡೆ ಕೋಸಲು ಅಂದ್ರೆ ನಿಜವಾಗ್ಲೂ ಒಳ್ಳೆ ಪ್ರಾಫಿಟಬಲ್ ಬಿಸ್ನೆಸ್ ಅದು ಮಾತ್ರ. ಮತ್ತೆ ಇವಾಗ ಯಾಕೆ ಮಾಡ್ತಾ ಇಲ್ಲ? ಈಗ ಅಂದ್ರೆ ನನಗೆ ಈಗ ನಿರ್ವಹಣೆ ಜಾಸ್ತಿ ಆಗಿದೆ. ಈಗ 4-5 ವರ್ಷದಿಂದ ಎಲ್ಲ ವ್ಯವಸಾಯ ತರಕಾರಿಗಳು ಸ್ಟಾಪ್ ಮಾಡಿದ್ದೀನಿ. ಈಗ ಅಲ್ಲಿವರೆಗೂ ಎಲ್ಲಾನು ಪ್ರತಿ ದಿನ ಬಿಡ್ತಿರ್ಲಿಲ್ಲ ಮಾಡ್ಕೊಬಾರ. ಈಗ ನಿಮ್ಮ ಶ್ರೀಮತಿ ಅವರು ತಾರವರು ಯಾಕೆ ತರಕಾರಿ ಒಳ್ಳೆ ದುಡ್ಡಾಯ್ತದೆ ಮಾಡೋಣ ಅಂತ ಹೇಳದ್ವಾ? ಸರ್, ಮೊದ್ಲು ಮಕ್ಕಳೆಲ್ಲ ಚಿಕ್ಕವಿದ್ದು ನಮ್ಗೆ ಅವಾಗ ಏನ್ ಅನ್ಸ್ತಾ ಇರ್ಲಿಲ್ಲ ಹೋಗಿ ಕೆಲ್ಸಕ್ಕೆಲ್ಲ ಹೋಗ್ತಾ ಇದ್ವಿ. ಈಗೆಲ್ಲ ಸ್ವಲ್ಪ ಮಕ್ಳು ದೊಡ್ಡವಾಗ್ಬಿಟ್ಟಿದ್ದಾವೆ, ಹಾಗಾಗಿ ನಮ್ಗೂ ಸ್ವಲ್ಪ ವಯಸ್ಸಾಯ್ತಲ್ಲ, ಅದೇ ಒಳಗೆ ಇಳಿದು ಮಾಡೋದು ಕಷ್ಟ ಆಗ್ತಿದೆ. ಬಟ್ ಇನ್ಮೇಲೆ ಶುರು ಮಾಡ್ಬೇಕು ಸರ್ ಜೊತೆ. ಈಗ ನಾವು ಅದನ್ನೇ ಅನ್ಕೋ, ಈಗ ವಯಸ್ಸಾಯ್ತಲ್ಲ ಕಷ್ಟ ಆಗ್ತಿದೆ ಅಂತೇಳಿ ಇನ್ಮೇಲೆ ಶುರು ಮಾಡ್ಬೇಕಾದ್ರೆ ಇನ್ಮೇಲೆ ಕಷ್ಟ ಅಲ್ವಾ? ಇಲ್ಲ, ಕಷ್ಟ ಆದ್ರೂ ಒಂದು ಇಷ್ಟಪಟ್ಟು ಮಾಡಕ್ ಶುರು ಆದ್ಮೇಲೆ ಅದು ಸರಿ ಆಗ್ಬಿಡುತ್ತೆ. ರೈತ ಬಾಂಧವರೇ ನಮಸ್ಕಾರ. ನಮ್ಮ ಈ ಹಿಂದಿನ ಕಾರ್ಯಕ್ರಮದಲ್ಲಿ ಕೃಷ್ಣರಾಜನಗರದ ಆಂಜನೇಯ ಬ್ಲಾಕ್ನ ನಿವಾಸಿ ಜೆಎಂ ಕುಮಾರ್ ಹಾಗೂ ಅವರ ಶ್ರೀಮತಿಯವರಾದ ತಾರಾ ಕುಮಾರ್ ಅವರೊಂದಿಗೆ ಮಾತುಕತೆಯನ್ನು ನಡೆಸ್ತಾ ಇದ್ದೋ. ಮತ್ತೊಮ್ಮೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ ಈ ಮಾತುಕತೆಯನ್ನು ಮುಂದುವರಿಸೋಣ. ಕುಮಾರ್ ಅವರು ಮಾತಾಡ್ಬೇಕಾದ್ರು ಅವಾಗಲೂ ನೀವು ಹೇಳಿದ್ರೆ ಹೌದು ಟ್ರ್ಯಾಕ್ಟರ್ ಓಡಿಸೋದು ಕಲಿತಾ ಇದ್ದೀನಿ ಅಂತ. ಹೌದು, ಕಲ್ತಿದ್ದೀರಾ ಇವಾಗ? ಸರ್, ಕಲ್ತಿದ್ದೀನಿ ಸರ್. ನಾನು ಲೈಸೆನ್ಸ್ ಎಲ್ಲ ಮಾಡಿಸ್ಕೊಂಡ್ರ? ಇಲ್ಲ, ಮಾಡಿಸಿಲ್ಲ. ಅದೆಲ್ಲ ಈಗ ಮಾಡಿಸ್ಬೇಕು. ಮಕ್ಳು ಓದಕ್ಕೆ ಎಜುಕೇಶನ್ಗೆ ಏನ್ಬಿಟ್ಟು ನಾವು ಸ್ವಲ್ಪ ಬೆಂಗಳೂರು ಶಿಫ್ಟ್ ಆದ್ವಿ. ಮಕ್ಳಿಗೆ PG ಅಡ್ಜಸ್ಟ್ ಆಗಲ್ಲ. ಎಷ್ಟು ಜನ ಮಕ್ಳು ನಿಮಗೆ? 4 ಜನ ಮಕ್ಳು, 4 ಹೆಣ್ಮಕ್ಳು, 2 ಗಂಡ್ಮಕ್ಳು. ಏನೇನ್ ಮಾಡ್ತಾ ಇದಾರೆ? ಸರ್, ಮಗಳು ಒಬ್ಳು ಬಿ ಏರೋನಾಟಿಕ್ ಮಾಡಿದ್ಲು, ಒಬ್ಳು ಏರ್ಪೋರ್ಟ್ ಮ್ಯಾನೇಜ್ಮೆಂಟ್ ಮಾಡಿ, ಬಿಟೆಕ್ ಇಂಜಿನಿಯರಿಂಗ್. ಮಗ MBA ಮಾಡ್ದ. ಊಟದ ಅಡ್ಜಸ್ಟ್ ಆಗ್ತಾ ಇರ್ಲಿಲ್ಲ. ನಾವು ಬೆಂಗಳೂರು ಶಿಫ್ಟ್ ಆದ ಒಂದು 4-5 ವರ್ಷ ಅಂದ್ರೆ ಕುಮಾರ್ ಅವ್ರಿಗೆ ಅಡಿಗೆ ಮಾಡ್ಕೊಳಕ್ ಬಿಟ್ಟಿದ್ರಿ? ಅವರೇ ಮಾಡ್ಕೊಂಡ್ರು ಸರ್, ಒಂದ್ 3-4 ವರ್ಷ ಅವರೇ ಮಾಡ್ತಾರೆ. ಏರೋನಾಟಿಕಲ್ ಇಂಜಿನಿಯರಿಂಗ್ ಮತ್ತೆ ಏರ್ಪೋರ್ಟ್ ಮ್ಯಾನೇಜ್ಮೆಂಟ್ ಇವೆಲ್ಲ ಒಂದ್ ರೀತಿ ಹೊಸ ತರದ ಕೋರ್ಸ್ಗಳು. ಈ ತರದ್ ಮಾಡ್ಬೇಕು ಅಂತ ನಿಮ್ಗೆ ಹೇಗೆ ಆಲೋಚನೆ ಬಂತು ಮಕ್ಳಿಗೆ? ಸರ್, ಎಲ್ಲ BE ಮಾಡ್ತಾ ಇದಾರೆ. BE ಅದು ಸುಮಾರು ಜನ ನೋಡ್ಬಿಟ್ಟಿದೀವಿ. ಏರೋನಾಟಿಕ್ ಅಂದ್ರೆ ಒಂದ್ ವಿಶೇಷವಾಗಿರ್ಲಿ ಅನ್ನೋದೇ ನಮ್ಗೆ ಅವಾಗ್ಲಿಂದ. ಅಷ್ಟು ಏನೇ ಮಾಡಿದ್ರು ಒಂದ್ ವಿಶೇಷತೆ ಇರ್ಬೇಕು, ಹೊಸ ತರ ಇರ್ಲಿ ಅಂತ. ಅದೇ ಹೊಸದಾಗಿರ್ಬೇಕು ಸರ್. ಎಲ್ಲಾ ತರ ನಾವಿರೋದ್ ಬೇಡ, ನಾವು ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು ಅಂತ. ಈಗ ನಾನು ಹೇಳ್ದೆ, ಕೇರ್ನಾಡದಲ್ಲಿ ಟ್ರ್ಯಾಕ್ಟರ್ ಓಡಿಸ ಲೇಡೀಸ್ ನಾನೇ ಫಸ್ಟ್ ಆಗಿರ್ಬೇಕು ಅನ್ನೋದೇ ನಂದು ಯೋಚನೆ. ಯಾರು ಓಡಿಸ್ತಲ್ಲ ಇನ್ನು? ಅಲ್ಲ, ಖಂಡಿತ. ಬೇರೆ ಏನಂದ್ರೆ, ಕೇರ್ನಗರ ತಾಲೂಕ್ನಲ್ಲಿ ನೀವು ಈಗ ನೇಗ್ಲಿಡ್ಕೊಂಡು ಉಳವರಂತೂ ಯಾರು ಕಂಡಿಲ್ಲ, ಟ್ರ್ಯಾಕ್ಟರ್ ಓಡಿಸೋರು ಕೂಡ ಇಲ್ಲ. ನೋಡೋಣ, ಇದೊಂದು ಪ್ರಥಮ ಆಗ್ಲಿ. ಯಾಕೆ ಈ ತರ ಹೊಸ ಹೊಸದು ಮಾಡುವಂತ ಆಲೋಚನೆಗಳು? ಸರ್, ಎಲ್ಲಾ ತರ ಇರೋದ್ ಬೇಡ, ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು ಅನ್ನೋದೇ ಒಂದು. ಸರ್, ಈಗ ನಮ್ಮನೆಯವ್ರಿಗೆ ಕೃಷಿಲಿ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅನ್ನೋದು ಯೋಚನೆ ಇದೆಯಲ್ಲ, ಹಾಗೆ ನಾವು ಅವ್ರನ್ನ ನೋಡೇ ಕಲ್ತಿರೋದು, ನಾವು ಡಿಫ್ರೆಂಟ್ ಆಗಿ ಇರೋಣ ಅಂತ ಅನ್ನೋ ಒಂದ್ ದೃಷ್ಟಿಯಿಂದ ಇದನ್ನ ಶುರು ಮಾಡ್ಬೇಕು ಅಂದಾಗ ಅವರು ಸಪೋರ್ಟ್ ಮಾಡ್ತಾರ? ಖಂಡಿತ ಸರ್, ಖಂಡಿತ ಸಪೋರ್ಟ್ ಮಾಡ್ತಾರೆ. ಗಾಡಿ ಎಲ್ಲ ಫಸ್ಟ್ ಅವಾಗ್ಲೇ ನಾವೇ ಓಡಿಸ್ತಾ ಇದೀವಿ ಮನೇಲಿ ಇದ್ದಾಗ್ಲೇ. ಹಂಗಾಗಿ ಮತ್ತೆ ಈಗ ಟ್ರ್ಯಾಕ್ಟರ್ ಎಲ್ಲ ಓಡಿಸ್ಬೇಕಾದ್ರೆ ನಾನು ಸುಮ್ಮನೆ ರೇಗಿಸ್ತಾ ಇದ್ದೀನಿ, ನಾನು ಓಡಿಸ್ತೀನಿ ಅಂತ ಅವಾಗ ಹೇಳ್ತಾ ಇದ್ರು. ಕಲಿಯೋದಾದ್ರೆ ಮನಸ್ಫೂರ್ತಿಯಾಗಿ ಕಲ್ತ್ಬಿಡು, ಯಾಕಂದ್ರೆ ಹಾಳಿಲ್ಲ ಅಂದಾಗ್ಲೂ ಅಟ್ಲೀಸ್ಟ್ ನೀನ್ ಎತ್ಕೊಂಡು ಹೋಗ್ಬೋದು, ಧೈರ್ಯ ಮಾಡಿ ಎತ್ಕೊಂಡು ಹೋಗ್ಬೋದು ಅಂತ. ನಮ್ಮ ಜಮೀನಾರ ಉಳುಮೆ ಮಾಡ್ಕೋಬಹುದು, ಉಳುಮೆ ಮಾಡ್ಬೋದು. ಮನೆಯಿಂದ ಗದ್ದೆವರೆಗೂ ಹೋಗೋವರೆಗೂ ಡ್ರೈವರ್ ಬರ್ಲಿಲ್ಲ ಅಂತ ನನ್ ಗದ್ದೆ ಹತ್ರ ಇದ್ದೀನಿ ತಗೋ ಬನ್ನಿ ಅಂದಾಗ ಯಾರನೋ ಕರೆಯ ಬದಲು ನೀವೋ ತಗೊಂಡೋಗಿ ಬಿಡ್ಬೋದಲ್ಲ, ಆ ಒಂದಾರು ಮಾಡ್ಬೋದಲ್ಲ ಅಂತ ಅನ್ಬಿಟ್ಟು ಅವ್ರು ನಂಗೆ ಪೂರ ಸಪೋರ್ಟ್. ಕೃಷಿ ವಿಷಯದಲ್ಲಿ ಎಲ್ಲೇ ನಿಲ್ತೀನಿ ಅಂದ್ರೆ ಪೂರ ಬೆನ್ನೆಲುಬಾಗಿ ನಂಗೆ ನಿಲ್ತಿದ್ದಾರೆ ಸರ್. ಖಂಡಿತ, ಈಗ ಅವರೇ ಹೇಳಿದ್ದು ಹೌದು ಅಂದ್ರೆ ಇದನ್ನ ಅವರೇ ಹೇಳ್ಕೊಟ್ ಕಲಿತಾ ಇದಾರೆ. ವಿಭಿನ್ನವಾಗಿ ಅವರು ಸಹವಾಸದಿಂದ ನೀವು ಕೂಡ ವಿಭಿನ್ನ ಆಲೋಚನೆ ನಾವು ಮಾಡ್ತಾ ಇದ್ದೀವಿ. ಹೇಗೆ ಯೋಚನೆ ಮಾಡ್ತಾರೆ ಸರ್ ಅವರು? ಅಷ್ಟೇ, ಎಲ್ಲ ಡಿಫ್ರೆಂಟ್ ಅಂದ್ರೆ ಒಂದು ನಾವು ಹೇಳ್ತೀವಲ್ಲ ಸಾಮಾನ್ಯ ನಮ್ಮಲ್ಲಿ ಹೇಳದಂಗೆ ಭಗತ್ ಸಿಂಗ್ ಮತ್ತೆ ಇವರೆಲ್ಲ ಹುಟ್ಟಬೇಕು ಆದ್ರೆ ನಮ್ಮನೇಲಿ ಬೇಡ, ಹಂಗೆ ನಮ್ಮನೆಗಳಲ್ಲಿ ಹಂಗೆ ಅಂದ್ರೆ ಮಾಡಿ, ಬಟ್ ನಾವೆಲ್ಲ ಹಾಗೆ ಹತ್ರ ಬರೋದಿಲ್ಲ ರೈತರ ಖುಷಿ ಬಗ್ಗೆ. ಏನಿದ್ರು ನೀವು ಹೇಳ್ತಾ ಇರೋದು ರೈತರಾಗೋದು ಬೇಡ ಅಂತ, ಬೇಡ ನಾವು ಸಾಕು ಬೇಡ ಅಂತ ಹೇಳ್ತಿದ್ದೀರಿ. ನಿಮಗೆ ನೀವು ಆ ಖುಷಿಯನ್ನು ಅನುಭವಿಸಿದಿರಿ, ನಿಮ್ಮ ಮಕ್ಕಳು ಆ ಖುಷಿಯನ್ನು ಅನುಭವಿಸ್ಲಿ ಬಿಡಿ ಸರ್. ಏನ್ ಗೊತ್ತಾ, ನಾವು ಸುಮಾರು ಲಾಸ್ ಆಗಿದೆಲ್ಲ ಕೃಷಿಲಿ, ತುಂಬಾನೇ ಲಾಸ್ ಆಗಿದ್ದಾರೆ ನಮ್ಮನೆಯವರು. ತುಂಬಾನೇ ಸ್ವಲ್ಪ ವರ್ಷ ಬೇಡ ಅನ್ನ ಒಟ್ಟಿಗೆ ಬಂದ್ಬಿಟ್ಟಿದ್ವಿ. ಓ ಹೌದಾ, ಕುಮಾರ್ ಅವ್ರು ಮತ್ತೆ ಬರೀ ಲಾಭದ ಲೆಕ್ಕಾಚಾರ ಹೇಳಿದ್ರು, ಈ ಲಾಸದ್ದು ಹೇಳಿ ಯಾಕೆ ಲಾಸ್ ಆದ್ರೆ, ಮತ್ತೆ ಯಾಕೆ ಆ ಲಾಸಿಂದ ಹೇಗೆ ಹೊರಗಡೆ ಬಂದ್ರೆ, ಇದನ್ನ ಸ್ವಲ್ಪ ಹೇಳ್ಕೊಡಿ ನಮ್ಮ ರೈತರಿಗೆ. ಅದು ನಿಜವಾಗ್ಲೂ ಬೇಕಾಗಿರ್ತಕ್ಕಂಥದ್ದು. ಕೃಷಿಲಿ ಆದಾಯನೂ ಮಾಡ್ತೀವಿ, ನಷ್ಟನೂ ಮಾಡ್ತೀವಿ. ಭೂತಾಯಿ ಕೊಟ್ಟು ನೋಡ್ತಾಳೆ, ತಗೊಂಡು ನೋಡ್ತಾಳೆ. ಧೃತಿ ಕೆಟ್ಟರೆ ನಾವು ಸೋತೋ ಅಂತ, ಅಲ್ಲಿಗೆ ಸೋತ್ರೆ ನಾವು ಮತ್ತೆ ಗೆಲ್ಲಕ್ಕಾಗಲ್ಲ. ಗೆಲ್ಲಬೇಕು ಅಂದ್ರೆ ಅಲ್ಲೇ ಹುಡುಕ್ಬೇಕು ಭೂಮಿಲಿ. ಅದಕ್ಕೆ ಭೂಮಿನ ಬಿಡದಂಗೆ ಅವಳನ್ನ ನಂಬಿ ಕಡೆಗೆ ಪ್ರಯತ್ನ ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡಿ ಅಂತ ಮಾಡ್ತಾ ಇರೋದ್ರಿಂದ ಅವಳು ಸಾಕಷ್ಟು ಈಗ ನಮ್ಗೆ ಒಳ್ಳೆ ವೃದ್ಧಿ ಕೊಟ್ಟಿದ್ದಾಳೆ. ನನಗೆ ನಿಜವಾದ ತೃಪ್ತಿ ಇದೆ ಈಗ ಅದರಲ್ಲಿ. ಸಾಧ್ಯವಾದಷ್ಟು ನಮಗೆ ಅನ್ನ ಸಿಗ್ತಾ ಇದೆ ಅಂತಲೇ ನಾನು ಯೋಚನೆ ಮಾಡಬೇಕು. ಅಯ್ಯೋ ಕೈ ತುತ್ತು ಸಿಕ್ಕಿಲ್ಲ ಅಂತ ಅಂದ್ಬಿಟ್ರೆ ನಾನು ಇಷ್ಟಪಡಕ್ಕಿಲ್ಲ. ಈ ವರ್ಷ ಕೊಡಲಿಲ್ಲ, ಮುಂದೆ ವರ್ಷ ಕೊಡ್ತಾಳೆ. ಸುಟ್ಕೊಂಡಿದ್ದೀನಿ ಇಲ್ಲ ಅಂತ ಹೇಳಲ್ಲ, ಅದನ್ನು ಹೇಳ್ಕೊಳಕ್ಕೆ ಸ್ವಲ್ಪ ಹೃದಯ ಒಪ್ತಾ ಇಲ್ಲ ಜಾಸ್ತಿ. ಯಾವ ಬೆಳೆಯಲ್ಲಿ ನೀವು ಹೆಚ್ಚು ನಷ್ಟ ಮಾಡ್ಕೊಂಡ್ರೆ? ಯಾವುದು ಬೆಳೆಯಲ್ಲ, ಸ್ವಲ್ಪ ಭತ್ತ ಆದ್ರೆ ಸ್ವಲ್ಪ ನಂಗೆ ಒಂದೇ ವರ್ಷ ನಂಗೆ ಪ್ರಾಬ್ಲಮ್ ಕೊಟ್ಟಿದ್ದು, ಅದ್ ಬಿಟ್ರೆ ಇನ್ನೇನು ತೊಂದರೆ ಕೊಡ್ಲಿಲ್ಲ. ಆಮೇಲೆ ಒಂದು ಅರಿಶಿನದಲ್ಲಿ ಲಾಸ್ ಏನಾಗಲಿಲ್ಲ, ನನ್ನ ಖರ್ಚು ವೆಚ್ಚ ಈಕ್ವಲೆಂಟ್ ಬಂದ್ಬಿಡ್ತು. ಒಂದು ಎರಡು ಈಕ್ವಲೆಂಟ್ ಬಂದ್ಬಿಡ್ತು, ಮಾರ್ಕೆಟ್ ರಿಟರ್ನ್ ಆಗುತ್ತೋ ಮೇಲೆ ಇದ್ದಿದ್ದು ಕಡಿಮೆ ಬತ್ತು. ನಮ್ಗೆ ಇಳುವರಿ ಸ್ವಲ್ಪ ಒಂದ್ಸಲ ನೀವು ಮಳೆ ತುಂಬ ಆದಾಗ ಏನಾಗುತ್ತೆ, ಅದು ಸ್ವಲ್ಪ ಇಳುವರಿ ಕಡಿಮೆ ಆಗ್ಬಿಡುತ್ತೆ. ಈಗ ಅರಿಶಿನ ಬೆಳೆ ಬೆಳಿಬೇಕಾದ್ರೆ ಮಳೆ ಜಾಸ್ತಿ ಆಗಬಾರ್ದು, ಮಳೆ ಶ್ರೀತ ಜಾಸ್ತಿ ಆಗಬಾರ್ದು. ಓವರ್ ಮಳೆ ಆದರೆ ತಡ್ಕೊಳ್ಳಲ್ಲ ಅದು. ಈಗ ಒಂದು ವಾರಕ್ಕೋ 15 ದಿನಕ್ಕೋ ಮಳೆ ಹೋದ್ರೆ ಉಪಯೋಗ ಆಗುತ್ತೆ. ಈಗ ಕಳೆದ 3-4 ವರ್ಷದಿಂದ ಡೈಲಿ ಮಳೆ ಹೋಯ್ತಿದ್ದಾರೆ, ಅಂತ ಮಳೆ ಹೋದ್ರೆ ಅದರಲ್ಲಿ ಬೆಳೆಯೋಕ್ಕಾಗಲ್ಲ ನಾವು. ಅದರಲ್ಲೂ ವೆಟ್ ಲ್ಯಾಂಡಲ್ಲಿ ಆಗೋದೇ ಇಲ್ಲ, ಡ್ರೈ ಲ್ಯಾಂಡಲ್ಲಿ ಸುಮಾರು ಉಳಿಸ್ಕೋಬೋದು. ಅಂದರೆ ಭಾಳ ಪ್ರಯತ್ನ ಮಾಡಬೇಕು ಅದಕ್ಕೆ, ಪ್ರಯತ್ನ ಮಾಡಿ. ಈಗ ಭೂತಾಯಿ ಈ ಸಲ ನನಗೆ ಭೂಮಿಯಿಂದ ಏನು ಬರಲಿಲ್ಲ, ಅಯ್ಯೋ ನಾ ಮೋಸ ಮಾಡ್ಬಿಟ್ಲಂದ್ರೆ ಮುಂದೆ ವರ್ಷಕ್ಕೆ ಹೊಸ ಪ್ರಯೋಗ ಮಾಡಿ ನಾವು ಬೆಳೆದಾಗ ಅದನ್ನು ಅಲ್ಲಿ ವಾಪಸ್ ತೊಗೋಬೇಕು. ನಾವು ಇದಕ್ಕೆ ನನಗೆ ಕೆಲವು ನಮ್ಮ ಸ್ನೇಹಿತರುಗಳು ಮತ್ತು ಕೃಷಿ ಇಲಾಖೆಯಲ್ಲಿ ಕೆಲವು ನನ್ನ ಸ್ನೇಹಿತರುಗಳಿದ್ದಾರೆ ಅವರು, ಮತ್ತು ನಮ್ಮ ವಿ ಸಿ ಫಾರಮಲ್ಲಿ ಇರುವಂಥ ಕೆಲವು ವಿಜ್ಞಾನಿಗಳು, ಅವರು ತುಂಬನೇ ನನಗೆ ಸಾಥ್ ಕೊಡ್ತಾ ಇದ್ದಾರೆ. ಈಗ ಒಂದು 2 ವರ್ಷದ ಇತ್ತೀಚೆಗೆ ತುಂಬನೇ ಸಾಥ್ ಕೊಡ್ತಾ ಇದ್ದಾರೆ ನನಗೆ. ಏನು ಸಾಥ್ ಕೊಡ್ತಾ ಇದ್ದಾರೆ ಅವರಿಗೆ? ನಾವು ಯಾವುದೇ ಒಂದು ಪ್ರಯೋಗ ಮಾಡಬೇಕಾದ್ರೂ ಈ ಹೊಸ ತಳಿಗಳು ಮಾಡೋದಾಗಲಿ, ಒಂದು ಕೃಷಿ ಮಾಡೋದ್ರ ಬಗ್ಗೆ ಆಗಲಿ, ಒಂದು ನಮಗೇನು ಮಾಡಿದ್ರೆ ಅಡ್ವೈಸ್ ಮಾಡ್ತಾ ಇದ್ದಾರೆ, ಸರ್ ಈಗ ಮಾಡಬೇಕು ಆಗ ಮಾಡಬೇಕು ಅಂತ. ಅವ್ರು ಒಂದು ಹೇಳಿದ್ರೆ ಅದನ್ನು ಏನು ಹೇಳಿದ್ದಾರೆ, ಯಾತಕ್ಕೆ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಅನಲೈಸ್ ಮಾಡ್ಕೋತೀನಿ ಒಂದು. ಎರಡನೇದಾಗಿ ಹೆಂಗೆ ಮಾಡಿದ್ರೆ ಉಪಯೋಗ ಆಗುತ್ತೆ, ಮುಂದೆ ಫ್ಯೂಚರ್ಗೆ ಇದು ಬರುತ್ತಾ ಇಲ್ವಾ ಅಂತ ಮತ್ತೆ ಆಮೇಲೆ ನಾನು ಅನಲೈಸ್ ಮಾಡ್ಕೊಂಡು ಅದಕ್ಕೆ ಕೈ ಹಾಕೋ ಪ್ರಯತ್ನ ಮಾಡ್ತೀನಿ. ಅವ್ರು ಹೇಳಿರೋದ್ರಲ್ಲಿ 100ಕ್ಕೆ 70% ಸಕ್ಸಸ್ ಆಗಿದೆ ಅವ್ರು ಹೇಳೋ ರೀತಿಗಿನ. ಅವ್ರು ಹೇಳೋ ರೀತಿಗಿನ ನಾನೇ ಮನವರಿಕೆಯಿಂದ ಜಾಸ್ತಿ ಮಾಡಿದಾಗ ಅವ್ರು ಇನ್ನೂ ಖುಷಿ ಪಟ್ಟಿದ್ದಾರೆ. ನನ್ನ ಟೆಕ್ನಾಲಜಿಗಿನ್ನ ನಿಮ್ಮ ಬುದ್ಧಿವಂತಿಕೆನೇ ಜಾಸ್ತಿ ಕೆಲಸ ಮಾಡಿದೆ ಇಲ್ಲಿ, ನೀವು ಮಾಡಿರೋ ಶ್ರಮ ಇದೆಯಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಇಲ್ಲಿ. ನಾವು ಈ ಕ್ರಾಪನ್ನ ಈ ಮಟ್ಟಿಗೆ ಈಲ್ಡಿಂಗ್ ನಾವು ತೆಗಿಯೋಕ್ಕಾಗಲಿಲ್ಲ, ನೀವು ಮಾಡಿದಿರ ನಮ್ಗೆ ನಿಜವಾಗ್ಲೂ ಸಂತೋಷ. ಇಷ್ಟು ತುಂಬ ಚೆನ್ನಾಗಿ ಬಂದಿದೆ. ನೀವು ಪ್ರಯೋಗ ಈಗ ಅವ್ರು ಹೇಳ್ಕೊಟ್ಟಿದ್ದಂಥ ಏನು ಪ್ರಯೋಗ ನಿಮ್ಮ ಜಮೀನಲ್ಲಿ ನಡೀತಾ ಇದೆ? ಈಗ ಅವರು ಏನು ಈಗ ಹೊಸ ತಳಿಗಳ ಭತ್ತಗಳನ್ನ ನಮಗೆ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಅವರು ಪ್ರಾಯೋಗಿಕವಾಗಿ ತುಂಬ ಜನ ಇದ್ದಾರೆ, ಅವರು ಬೇರೆಯವರೆಲ್ಲ ಅದ್ರಲ್ಲಿ ನಾವು ಒಬ್ಬರು. ಅವರು IR 64 ಕೊಟ್ಟರು ಹೊಸಲ, ಬರೀ 3 ಕೆಜಿ ಕೊಟ್ಟರು. ಅದಕ್ಕೆ ಸಂಬಂಧಪಟ್ಟಂಗೆ KMP 225 ಅಂತ ಅದಕ್ಕೆ ಎರಡು ಮರ್ಜ್ ಮಾಡೋವಂಗೆ ಈಕ್ವಲೆಂಟ್ ಇರುವಂಥದ್ದನ್ನು ಮಾಡಿ ಕೊಟ್ಟಿದ್ರು, ಸುಧಾರಿತ ತಳಿಗಳು ಇದನ್ನು ಬೆಳೀರಿ ಅಂತ. ಸೊ ಅದನ್ನು ಒಂದು 10 ಒಂದು 11 ಕುಂಟೆಗೆ ಹಾಕಿದ್ದೆ, ಅದು 9 ಕ್ವಿಂಟಲ್ 60 ಕೆಜಿ ಭತ್ತ ಆಗಿತ್ತು ಅಷ್ಟಕ್ಕೆ. ಅದು ಮಾಡಿದಾಗ ಅವರು ಹೇಳಿದ್ರು ಇಷ್ಟು ಬಂದಿದೆ ಅಂತ, ಒಳ್ಳೆ ಇಳುವರಿ ಬಂದಿದೆ. ಆಗ ಆ ಲೆಕ್ಕಕ್ಕೆ ಹೋದ್ರೆ ಎಕರೆಗೆ 28-30 ಕ್ವಿಂಟಲ್ ಭತ್ತ ಆಯಿತು. ಸೊ ಇದು ಒಳ್ಳೆ ಇಳುವರಿ. ಇವಾಗ 2,000 ರೇಟ್ ಸಿಕ್ಕರು 60,000 ದುಡ್ಡು ಆಗುತ್ತೆ. ಅದು ಖರ್ಚು ವೆಚ್ಚ ಕಳೆದ್ರು ಒಂದು 20-30,000 ದುಡ್ಡು ಉಳಿಸ್ಕೋಬೋದು ಅನ್ನೋ ರೀತಿಲಿ ಇದು ಮಾಡಿದ್ರು. ಬಟ್ ನಾವು ಏನೇ ಮಾಡಬೇಕಾದ್ರೂ ನನ್ನ ಸ್ವಯಂ ಬುದ್ಧಿಯಿಂದ ಮಾಡ್ತೀನಿ. ಬಟ್ ಯಾವುದೇ ಮಾಡಿದ್ರು ನಾನು ಈ ಸ್ಪ್ರೇ ಅನ್ನೋದನ್ನ ನಾನು ಭೂಮಿಲಿ ಕಡಿಮೆ ಮಾಡೋದನ್ನ ಯಾವಾಗಲೂ. ಅಲ್ಲ, ಅದೇ ನಾನು ಹೇಳ್ತಾ ಇದ್ದೆ, ಈ ಬೆಳೆಯೆಲ್ಲ ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ಹೆಚ್ಚು ಯಾವ ಪದ್ಧತಿಯನ್ನ, ರಾಸಾಯನಿಕ ಪದ್ಧತಿಯನ್ನು ಅಳವಡಿಸ್ಕೋತಾ ಇದ್ದೀರಾ ಅಥವಾ ಈ ಸಾವಯವ ಪದ್ಧತಿಯನ್ನು ಅಳವಡಿಸ್ಕೊಂಡು ಮಾಡ್ತಾ ಇದ್ದೀರಾ, ಹೇಗೆ ಅಂತ? ಅತಿ ಹೆಚ್ಚು ಈಗ ಹಸಿರೆಲೆ ಗೊಬ್ಬರ ಅಂತ ನಾನು ಮೊದಲೇ ಹೇಳಿದ್ನಲ್ಲ ನಿಮಗೆ, ಹಸಿರೆಲೆ ಗೊಬ್ಬರನ ತುಂಬಾನೇ ಭೂಮಿಗೆ ಮರ್ಚ್ ಮಾಡ್ತೀನಿ, ತುಂಬಾ ಮರ್ಚ್ ಮಾಡ್ತೀನಿ. ಆಮೇಲೆ ಜೊತೆಗೆ ಮಂಡೆ ಕುರಿಯವ್ರನ್ನ ಏನ್ ಮಾಡ್ತೀನಿ, ತಿಂಗಳ ಅಂಗಡಲೆ ಅವ್ರನ್ನ ಗದ್ದೆಲಿ ಹಾಕಿಸ್ತೀನಿ ನಾನು. ಕಮ್ಮಿ ಅಂದ್ರೆ ಒಂದು ತಿಂಗಳಾರು ಹಾಕ್ತಾರೆ ಅವರು. ಮಂಡೆ ಕುರಿ ಹಾಕೋದ್ರಿಂದ ಏನಾಗುತ್ತೆ ನನಗೆ, ತುಂಬಾನೇ ಗೊಬ್ಬರ ಭೂಮಿಗೆ ಸಾಕಷ್ಟು ಆಗುತ್ತೆ ನಾನು. ಅದು ಸಾಕಷ್ಟು ನಾನೇನ್ ಮಾಡ್ತೀನಿ, ಹೆಚ್ಚಿಗೆ ಜಾಸ್ತಿ ಅಗಲ ತಡ್ಸಕ್ ಹೋಗಲ್ಲ, ಕಮ್ಮಿ ಒಂದ್ ಗದ್ದೆ ಎರಡು ಗದ್ದೆಗಳು ಮಾತ್ರ ಕೊಡ್ಬೇಕು ಅವರು. ಜಾಸ್ತಿ ಅಲ್ಲೇ ಬಿಡ್ಬೇಕು, ಈ ವರ್ಷ ಬಿಟ್ಟರೆ ಮುಂದೆ ವರ್ಷ ಬೇಕಾದ್ರೆ ಬೇರೆ ಗದ್ದೆ ಕೂತ್ಕೊಳ್ಳಿ ಅನ್ನೋ ರೀತಿಲಿ ಮಾಡೋದ್ರಿಂದ ಇದೇನಾಗುತ್ತೆ, ತೆಂಡೆ ಭೂಮಿ ಸಾಯುತ್ತೆ, ಮತ್ತೆ ಹಸಿರಲ್ಲಿ ಹಾಕೋ ಗೊಬ್ಬರ ಎಲ್ಲ ಏನ್ ಮಾಡುತ್ತೆ, ಫಲವತ್ತತೆ ಆಗ್ತಾ ಇದೆ. ಈ ಕೃಷಿ ಅಧಿಕಾರಿಗಳು ಮತ್ತೆ ಅವರು ತುಂಬಾ ಜನ ಬಂದು ಅದನ್ನೆಲ್ಲ ಸರ್ವೆ ಮಾಡಿದ್ದಾರೆ ಆಲ್ರೆಡಿ, ನನ್ನ ಭೂಮಿ ಮತ್ತೆ ಸುಮಾರು ಜನ ಬರ್ತಾರೆ ಬಂದು ಸರ್ವೆನು ಮಾಡೋರೆ ನೋಡಿದ್ದಾರೆ ಎಲ್ಲರೂ. ಆಮೇಲೆ ಅದ್ರ ಜೊತೆಗೆ ಈ ಸಲ ಹುಬ್ಬಳ್ಳಿಲಿ ಒಂದು ಆರ್ಗ್ಯಾನಿಕ್ ಗೊಬ್ಬರ ಮಾಡಿರೋ ಒಂದು ಬಗ್ಗೆ ಒಂದು ಮಾಹಿತಿ ಸಿಕ್ತದ್ದು, ಅಲ್ಲಿ ನಮ್ಮ ಸ್ನೇಹಿತರು ಹೇಳಿದ್ರು ಹೀಗೆ ಅಂತ. ಅದನ್ನು ಕಂಪ್ಲೀಟ್ ಎಲ್ಲ ಸ್ಟಡಿ ಮಾಡಿದಾಗ ಅದು ಪರವಾಗಿಲ್ಲ ಅನ್ನಿಸ್ತು ನನಗೆ. ಇವಾಗ ಏನ್ ಮಾಡಿದೆ ನಾನು, ಖಾಸಗಿ ಕಂಪನಿಯವ್ರದ್ದು, ಅವರು ಆರ್ಗ್ಯಾನಿಕ್ ಆಗಿ ತುಂಬಾನೇ ಮಾಡಿದ್ದಾರೆ ಅದ್ರ ಬಗ್ಗೆ. ಅದನ್ನು ನೋಡಿ ಈಗ ನಾವೇನ್ ಮಾಡಿದ, ಟ್ರೈ ಮಾಡೋಣ ಅಂದ್ಬಿಟ್ಟು ಅವ್ರೇನ್ ಮಾಡಿದ್ರು, 20-20 ಅದ್ರ ಜೊತೆಗೆ ಇದನ್ನ ಮಿಕ್ಸ್ ಮಾಡಿ ನೀವು ಹಾಕೊಳ್ಳಿ, ನೀವು ಒಂದ್ಸಲ ಈಸಲ ಗ್ರೋತ್ ನೋಡಿ, ಮಾಡಿದ್ರೆ ನೆಕ್ಸ್ಟ್ ಇಯರ್ ಇದನ್ನ ಕಂಪ್ಲೀಟ್ ನಮ್ಮದನ್ನೇ ಅಳವಡಿಸ್ಬೋದು ನೀವು ಅಂತ. ಅದನ್ನ ಎರಡು ಮಿಕ್ಸ್ ಮಾಡಿ ಹಾಕಿದೆ, ಈಗ 20-21 ಡೇಸ್ಗೆ ಅದು ಮ್ಯಾಕ್ಸಿಮಮ್ ಲೆವೆಲ್ ರೀಚ್ ಆಗಿದೆ. ಅದು ಒಳ್ಳೆ ಬ್ಲ್ಯಾಕ್ ಹಸಿರಿದೆ. ಅವರು ಕಂಪನಿಯಿಂದ ಬಂದಿದ್ರು, ಅವರು ಮಾರ್ಕೆಟಿಂಗ್ ಆಫೀಸರ್, ಸ್ಟೇಟ್ ಆಫೀಸರ್, ಅವ್ರು ಬಂದು ತುಂಬಾನೇ ನಾಗರಾಜ್ ಅಂತ ಹೇಳಿ ಅವ್ರು ಬಂದು ನೋಡಿ ಬಹಳನೇ ಖುಷಿ ಪಟ್ಟರು ಇದೆ. ನನಗೂ ತುಂಬಾ ಖುಷಿ ಆಯ್ತು ಅಂದ್ರೆ ಅಲ್ಲಿ ಒಳ್ಳೆ ಹಸಿರೆಲೆ ಗೊಬ್ಬರ ಆಯ್ತು, ಮತ್ತೆ ಜೊತೆಗೆ ಫಲವತ್ತಾಗಿತ್ತು, ಭೂಮಿ ತುಂಬಾನೇ ಇದಾಗಿ ಮಾಡಿದ್ದೆ ತುಂಬಾನೇ. ಅದು ಅದಾದ್ಮೇಲೆ ಮತ್ತೆ ನನಗೆ ವೀರ್ಯ ಕೊಡ್ಬೇಕಾದ್ರೆ ಅಷ್ಟೇ, ಈಗ ನೆಕ್ಸ್ಟ್ ವೀರ್ಯ ಕೊಡಬೇಕ, ಕಮ್ಮಿ ಕೊಟ್ಟೆ, ಒಂದು 20 kg ಕೊಟ್ಟೆ. ಆಮೇಲೆ ಅವ್ರದೇ ಪೊಟಾಸ್ ಇದೆ, ಮೊಲಾಸಿಸ್ ಪೊಟಾಸ್ ಅಂತೇಳಿ ಕಬ್ಬಲ್ಲಿ ಮಾಡಿದ್ದಾರೆ ಅದನ್ನು. ನಾನು ಈ ಪೊಟಾಸ್ ಕೊಡಲಿಲ್ಲ, ಆ ಪೊಟಾಸನ್ನು ತಂದು ಒಂದು ಎಕರೆ, ಒಂದು 3/4 ಎಕರೆಗೆ 50 kg ಅದನ್ನೇ ಹಾಕಿದೆ ಅದನ್ನು. ಅದನ್ನು ನೋಡಿದ್ಮೇಲೆ ನನಗೆ ಇನ್ನು ಮುಂದೆ ಈ ಸಾವಯವ ಕೃಷಿಗೆ ಇನ್ನೇನು ಎತ್ತರ ಬಂದಿದ್ದೀನಿ, ಇನ್ನೊಂದು ಏನೇನು ಇನ್ನೊಂದು 50 kg ಗೊಬ್ಬರನ ಮಿಕ್ಸ್ ಮಾಡ್ತಾ ಇದ್ದೀನಿ, ಅದನ್ನು ಅವಾಯ್ಡ್ ಮಾಡಿಬಿಟ್ರೆ ನಾನು ಸಾವಯವಕ್ಕೆ ಹತ್ತಿರ ಬಂದಂಗೆ, ಸಂಪೂರ್ಣ ಸಾವಯವಕ್ಕೆ ಭೂಮಿ ಫಲವತ್ತತೆ ಇದೆ. ಈಗ ನಾನು ಮಣ್ಣಿಗಿಂಡಿ ಲ್ಯಾಬಲ್ಲೆಲ್ಲ ಮಾಡಿಸಿದಾಗ ಅವರು ತುಂಬಾನೇ ಚೆನ್ನಾಗಿದೆ, ಪೊಟಾಸು ಇದು ಎಲ್ಲ ತುಂಬಾನೇ ಇದೆ ಭೂಮಿಲಿ, ನಿಮ್ಗೇನು ಅವಶ್ಯಕತೆ ಇಲ್ಲ, ಮಣ್ಣು ಬ್ಲ್ಯಾಕ್ ಸಾಯಲ್ ಆಗ್ಬಿಟ್ಟಿದೆ, ಈಗ ಕೆಂಪು ಇದೆಲ್ಲ ಬ್ಲ್ಯಾಕ್ ಆಗ್ಬಿಟ್ಟಿದೆ, ಗೊಬ್ಬರ ತುಂಬಾ ಚೆನ್ನಾಗಿ ಇಳುವರಿ. ನಾನು ಆಮೇಲೆ ಯಾವಾಗಲೂ ಒಂದ್ಸಲ ಇನ್ನೊಂದು ಸ್ಪ್ರೇ ಮಾಡಿದ್ದೇ ಇಲ್ಲ ನಾನು. ಅಂದ್ರೆ ಈಗ ನಿಮ್ಗೆ ರೋಗ ಬಾಧೆ ಯಾವ್ದು ಇವತ್ತರೆಗೂ ಆಗ್ಲಿಲ್ಲ ನನಗೆ ರೋಗದ ಬಾಧೆ. ನಾನು ಯಾವ್ದು ರೋಗ ಬಾಧೆಗೆ ರೋಗ ಸ್ಪ್ರೇನೆ ಕೊಡ್ಲಿಲ್ಲ ನಾನು. ಅಲ್ಲ ಈಗ ನಿಮ್ಮ ಸುತ್ತಮುತ್ತ ಇದ್ರೆ ನಮ್ಗೇನು ಅಟ್ಯಾಕ್ ಆಗಲ್ಲ, ಅದು ನಾನು ಜಿಂಕ್ ಸಲ್ಫೇಟ್ ಇವೆಲ್ಲ ಹಾಕಿರ್ತೀನಿ, ಸೊ ನನಗೆ ಅಕ್ಕಪಕ್ಕದಲ್ಲಿ ಹೊಡ್ಕೊ ಹೊಡಿತಾರೆ, ನಾನು ಸ್ಪ್ರೇ ಮಾಡಲ್ಲ ಅದಕ್ಕೆ. ಹೌದಾ? ಅಟ್ಯಾಕ್ ಆಗಿಲ್ಲ ನನಗೆ. ಸೋಜಿಗೆ ನೀಗ ಹೆಚ್ಚಿಗೆ ಒಂದು 4-5-3-4 ವರ್ಷದ್ದು ಫೋಟೋಸ್ ನನ್ನೆಲ್ಲ ಮೊಬೈಲಲ್ಲಿದೆ. ನಾನು ಯಾರು ಅವರೆಲ್ಲ ಮಾಡ್ತಾರೆ, ಈಗ ಎಲ್ಲ ಬೇರೆಯವ್ರು ಯಾರು ಆಗ್ತವ್ರು ಮಾಡಕ್ ರೆಡಿ ಆಗೋರೆ ಮಾಡ್ತಾರೆ, ನಾನು ಮಾಡಲ್ಲ. ಈಗ ಅಲ್ಲ ನಿಮಗೆ ರೋಗ ಬಾಧೆ ಕಾಡಬಾರ್ದು ಅನ್ನೋದಕ್ಕೆ ಈಗ ಜಿಂಕ್ ಸಲ್ಫೇಟ್ ಕೊಡ್ತಾರೆ. ಜಿಂಕ್ ಸಲ್ಫೇಟು ಮತ್ತೆ ಹಸಿರೆಲೆ ಗೊಬ್ಬರ ಸಾವಯವ ಕೊಡ್ತೀವಿ. ಆದ್ರೆ ನೀವು ಹಾಕ್ತಕ್ಕಂಥ ತಳಿಗಳೇನಿದಾವಲ್ಲ, ಅವು ಸಂಕರಣ ತಳಿಗಳು, ಅವಕ್ಕೆ ಹೆಚ್ಚಾಗಿ ರೋಗ ಕಾಡುತ್ತೆ, ಅದಕ್ಕೆ ಯಾವ್ದಾದ್ರು ಒಂದು ಔಷಧಿಯನ್ನ ಹಾಕ್ಬೇಕು ಅನ್ನೋ ತರಕ್ಕೆ ಸಾಮಾನ್ಯವಾಗಿ ಇರುತ್ತೆ. ಅಂದ್ರೆ ಸುತ್ತಮುತ್ತ ನಿಮ್ಮ ಜಮೀನಿಗೆ ಇಲ್ಲದೆ ಇದ್ರು ಪಕ್ಕದ ಜಮೀನಲ್ಲಿ ರೋಗ ಕಾಣಿಸ್ಕೊಂಡ್ರೆ ಅದು ನಿಮಗೆ ಸ್ವಾಭಾವಿಕವಾಗಿ ಅಲ್ಲಿಂದ ಹುಳುಗಳಾಗ್ಬೋದು, ರೋಗಗಳು ಹರಡುವಂತ ಸಂಭವ ಜಾಸ್ತಿ. ಹೌದು, ನೀವು ಹೇಳ್ತಾ ಇರತಕ್ಕಂಥದ್ದು ನಾನು ಅದನ್ನ ಕೊಟ್ಟೇ ಇಲ್ಲ ಅಂತ. ನಾನು ಕೊಡ್ಲೇ ಇಲ್ಲ ಬಿಡಿ, ನಾನು ಅದು ಈಗ ನಾವೇನ್ ಮಾಡ್ತೀನಿ, ಬೀಜೋಪಚಾರ ಮಾಡ್ಕೊಂತೀವಲ್ಲ, ಆಗ್ಲೇ ಚೆನ್ನಾಗಿ ಮಾಡಿ ಹಾಕ್ಸ್ಬಿಡ್ತೀನಿ. ಬೀಜೋಪಚಾರ ಮಾಡದೇ ಮಾಡಲ್ಲ ನಾನು ಯಾವಾಗ್ಲೂ. ಅದಕ್ಕೆ ಪೈರಿರುವಾಗಲೇ ಒಂದು 15-18 ದಿವಸ ಇರುವಾಗಲೇ ಅದಕ್ಕೆ ಭವಿಷ್ಠಾನ ಅನ್ನೋದು ಒಂದನ್ನ ಸ್ಪ್ರೇ ಮಾಡ್ತೀನಿ, ಇನ್ನು ಬೇರೆ ಯಾವುದು ಕೊಡಲ್ಲ ಅದಕ್ಕೆ. ಅದು ಕೊಡೋದ್ರಿಂದ ಏನಾಗುತ್ತೆ, ಅದು ಗಿಡನೇ ವಿಷಕಾರಿಯಾಗಿದಂಗೆ ಇರ್ತದೆ. ಅದು ಇನ್ನು 30 ಡೇಸ್ ಅಲ್ಲಿ ಯಾರು ಡಿಸೀಸ್ ತಗೊಳ್ಳಲ್ಲ, ಅದು ಹತ್ರ ಇನ್ ಡೆವಲಪ್ ಆದ್ಮೇಲೆ ಡಿಸೀಸ್ ಬೀಳಲ್ತು ಸಾಧ್ಯ ಇಲ್ಲ ಇನ್ನು. ಅಲ್ಲ ಅದು ಒಂದು, ಜೊತೆಗೆ ಈ ರೋಗ ಬಾಧೆ ಕಾಡಬಾರ್ದು ಅಂದ್ರೆ ಹೆಚ್ಚು ದೇಸಿ ತಳಿಗಳನ್ನ ಸಾವಯವ ಪದ್ಧತಿಯಲ್ಲಿ ನಾವು ದೇಸಿ ತಳಿಗಳ ಬೀಜಗಳನ್ನ ನಾವು ಹೆಚ್ಚು ಬೆಳಿಬೇಕು. ಈ ರೀತಿಯ ಪ್ರಯೋಗ ಯಾವ್ದು ಮಾಡಿಲ್ವಾ ನೀವು ನಮ್ಮ ದೇಸಿ ತಳಿ, ಗಂಧಸಾಲೆ, ರತ್ನಚೂಡಿ, ರಾಜಮೂಡಿ ಈ ತರದ ಯಾವ್ದು? ಇಲ್ಲ, ಅದನ್ನ ನಾವು ನಮ್ಮಲ್ಲಿ ಅದನ್ನ ಏನಾದ್ರು ಮಾಡಿದ್ರೆ ನಾನು ಭತ್ತ ಆಗಲ್ಲ, ಬರೀ ಹುಲ್ಲ ಆಗ್ಬಿಡುತ್ತೆ. ವ್ಯವಸಾಯ ತುಂಬಾ ಇದೆಯಲ್ಲ ಭೂಮಿಲಿ, ಅದನ್ನ ಮಾಡೋದಕ್ಕೆ ಕಷ್ಟ ಆಗ್ಬಿಡುತ್ತೆ ಸ್ವಲ್ಪ. ಈಗ ಅಳವಡಿಸಕ್ಕೆಲ್ಲ ಈಗ ಮೊನ್ನೆ ದತ್ತಪೀಠದಲ್ಲಿ ಮಾಡಿದಾಗ ಬೀಜನ ಕೊಟ್ಟರು, ಲೇಟ್ ಆಗಿ ಕೊಟ್ಬಿಟ್ರು ನಮಗೆ. ನಾನು ಮುಂಚೆ ಕೊಟ್ಟಿದ್ದು ಈ ಸಲ ಮಾಡಿ ಅವ್ರು ಟ್ರಯಲ್ ಮಾಡಿ ತೋರಿಸ್ಬಿಡ್ತಿದ್ದಾರೆ. ಅದು ಒಂದು ಪ್ರಯೋಗವಾಗಿ ಒಂದು 5-10 ಕ್ವಿಂಟೆಗೆ ಹಾಕ್ಬೋದು ಇತ್ತು, ಬಟ್ ಲೇಟ್ ಆಗಿ ಸಿಕ್ತು ಬೀಜ ನನಗೆ. ಮುಂದೆ ಏನಾದ್ರು ಮುಂದೆ ನೆಕ್ಸ್ಟ್ ಏನು ಮಾಡಕ್ಕೆ ಇಟ್ಕೊಂಡಿದ್ದೀನಿ, ಅದು ಮುಂಚೆ ಸಲ ಜರ್ಮಿನೇಷನ್ ಹಾಕ್ತೀನಿ ಅದನ್ನ. ಯಾವುದು? ಅದು ರತನ್ ಚೂಡಿ, ರಾಜಭೋಗ, ಇದು ಸುಮಾರು ಒಂದು 5-6 ತಳಿ ಕೊಟ್ಟಿದ್ದಾರೆ. ಅದು ಮುಂದೆ ಸಲ ಜರ್ಮಿನೇಷನ್ ಚೆನ್ನಾಗಿ ಬಂದ್ರೆ ಮುಂದೆ ವರ್ಷಕ್ಕೆ ಅದನ್ನ ಹಾಕಿ ನನ್ನ ಮನೆಗೆ ಉಪಯೋಗಕರವಾಗಿ ಇಟ್ಕೋತೀನಿ ನಾನು. ಸಾವಯವದ ಬಗ್ಗೆ ಜಾಸ್ತಿನೇ ಮಾಡಬೇಕು, ಖರ್ಚು ನಿರ್ವಹಣೆನ ಕಮ್ಮಿ ಮಾಡಿ ಆದಾಯ ಮಾಡ್ಕೋಬೇಕು. ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಬಟ್ ನನಗೆ ನಮ್ಮ ಕೃಷಿ ಅಧಿಕಾರಿಯಾದ ಇವರು ಯೋಗೀಶ್ ಅವರು ತುಂಬಾನೇ ಸಾಥ್ ಕೊಡ್ತಾರೆ, ನನಗೆ ತುಂಬ ಸಹಾಯ ಮಾಡ್ತಾರೆ. ನಮ್ಮ ದೀಪಕ್ ಅವರು ಇರ್ಬೋದು ಸಲಹೆ ಕೊಡ್ತಾರೆ, ನಮ್ಮ ರಾಜಣ್ಣ ಅವರು ತುಂಬ ಕೊಡ್ತಾರೆ, ಆಮೇಲೆ ನಮ್ಮ ಕೇರಳ ಕೃಷಿಯಲ್ಲಿ ಇರತಕ್ಕಂಥ ನಮ್ಮ ಇವರು ಶಶಿಕಾಂತ್ ಇರ್ಬೋದು, ಅವರು ನಮ್ಮ ಇವರು ಇರ್ಬೋದು, ನಾವು ತುಂಬಾನೇ ನಮಗೆ ಪ್ರಯೋಗಗಳಿಗೆ ಸಾಕಷ್ಟು ಮಾಹಿತಿ ಕೊಡ್ತಾರೆ. ಆಮೇಲೆ ನಮಗೆ ಆಮೇಲೆ ಕೆಲವು ಮಾಹಿತಿಗಳಲ್ಲಿ ನಮಗಿನ್ನ ಅವ್ರಿಗಿನ್ನ ನಮಗೆ ಗೊತ್ತಿರೋದನ್ನ ನಮ್ಮ ಹತ್ರ ತಿಳ್ಕೊಂತಾರೆ, ಅವ್ರು ಇರೋದು ನಮಗೆ ಇದು ಮಾಡ್ತಾರೆ. ಮಂಡ್ಯ ವಿ ಸಿ ಫೋರಮ್ ನಮ್ಮ ದೀಪಕ್ ತಂಡವರು, ಅವರು ಒಳ್ಳೆ ಸೈನ್ಸಿಸ್ಟ್ ಅವರು, ನಮ್ಮ ರಾಜಣ್ಣ ಅವರಲ್ಲಿ ಅವರೇ ಆಗಲಿ, ಅವ್ರೇನು ಮಾಡಿದ್ರೆ ಅವರೇ ಕಂಡುಹಿಡಿದ್ರು ಅಂತ ತಿಳಿ. ಈ ಜ್ಯೋತಿ ಭತ್ತದಲ್ಲಿ ಏನಾಗುತ್ತೆ, ಸಾಕಷ್ಟು ಬೆಂಕಿ ರೋಗ ಕುತ್ತಿಗೆ ರೋಗ ಬೆಂದು ತುಂಬಾನೇ ಜಾಸ್ತಿ ಆಗ್ಬಿಟ್ಟು ಈಗ ಹೊಸ ತಳಿ ಮಾಡಿದ್ದಾರೆ. ಕಳೆದ ವರ್ಷ 2021 ಮತ್ತೆ ರಿಲೀಸ್ ಮಾಡಿದ್ದಾರೆ. ಈಗ ಮಾಡಿ ನನಗೆ ಒಂದು 2.5 ಎಕರೆಗೆ ಹಾಕುವಷ್ಟು 50 ಕೆಜಿ ಬೀಜ ಕೊಟ್ಟಿದ್ದಾರೆ. ಸರ್ ನೀವೇ ಮಾಡಬೇಕು, ನಮ್ಮ ನಮ್ಮೂರು ಜಿಲ್ಲೆಯಲ್ಲಿ ಯಾರಿಗೂ ಕೊಡಲಿಲ್ಲ, ನೀವು ಮಾಡಬೇಕು ಸರ್, ತುಂಬ ಚೆನ್ನಾಗಿ ಮಾಡ್ತೀರಾ ನೀವು. ಆಮೇಲೆ ಯಾವುದೋ ಸ್ಪ್ರೇಗಿ ಕೊಡಲ್ಲ, ನಿಮ್ಮ ಭೂಮಿ ಫಲವತ್ತದೆ, ಸಾವಯವದಲ್ಲಿ ಮ್ಯಾಕ್ಸಿಮಮ್ ಮಾಡಿದ್ದೀರಿ ಅಂತ. ನಾನು ಈಗ ಮಾಡಿರೋದು ಅದನ್ನೇ, ನಾನು 50 ಕೆಜಿ ಮಂಗಳ ಬಿಟ್ಟರೆ ಏನೂ ಹಾಕಲಿಲ್ಲ, ಅದಕ್ಕೆ 20 ಬಿಟ್ಟರೆ ಇನ್ನೇನು ಅದು ಗೊಬ್ಬರನೇ ಕೊಡಲಿಲ್ಲ ನನಗೆ. ಫಸಲು ತುಂಬ ಚೆನ್ನಾಗಿ ಬಂದಿದೆ. ಈಗ ಈ ತಳಿ ಸಕ್ಸಸ್ ಆದರೆ ರೈತನಿಗೆ ಮುಂದೆ ಒಳ್ಳೆ ಆದಾಯ ಆಗುತ್ತೆ. KMP 220 ಕರ್ನಾಟಕ ಮಂಡ್ಯ ಜ್ಯೋತಿ ಅಂತ ಏನು ಪಾಪ ಅವರು ಶ್ರಮ ವಹಿಸಿದ ಈಗ ನಮ್ಮ ವಿಜ್ಞಾನಿಗಳು ಮಾಡಿದ್ದಾರೆ, ಅದು ಏನಾದ್ರೆ ಮುಂದೆ ಅದು ಈಗ ಇಳುವರಿ ಬಂದು ಅವ್ರು ಹೇಳಿದ್ದಾರೆ 26-28 ಕೊಂಡಲ್ಲಿ ಬರುತ್ತೆ ಒಂದು ಎಕರೆಗೆ ಅಂತ ಕ್ಯಾಟ್ಲಾಗ್ ಕೊಟ್ಟಿದ್ದಾರೆ. ಅದು 125-130 ದಿವಸ ಬರುತ್ತೆ. ಬುಲ್ಲು ದನಗಳಿಗೆ ಹಳೆ ಜ್ಯೋತಿಗಿನ್ನ ತುಂಬ ಎತ್ತರ ಬೆಳೆಯುತ್ತೆ, ನಿಮಗೆ ಒಳ್ಳೆ ತೆಂಡೆನೂ ತುಂಬ ಚೆನ್ನಾಗಿ ಬರುತ್ತೆ ಅಂದವರೆ ಇಷ್ಟೆಲ್ಲ ಈಗಿದೆ. ಬಟ್ ಈಗ ನಾನು ನೆಕ್ಸ್ಟ್ ವೆಯ್ಟ್ ಮಾಡಬೇಕಾಗಿರೋದೇನಿದೆ, ಗೊನೆಗೆ ಬರುತ್ತೆ ಇಳುವರಿ ಏನು ಬರುತ್ತೆ ಅಂತ. ಈಗ ಆಲ್ರೆಡಿ ಬೆಳವಣಿಗೆ ಇದೆ ಈಗ, ಅದು ಅದು ನೋಡಿದ್ಮೇಲೆ ನನಗೂ ಸ್ವಲ್ಪ ಚೆನ್ನಾಗಿ ಬರ್ಬೋದಾ ಅಂತ ಮನವರಿಕೆ ಆಗಿದೆ. ಕ್ರಮಬದ್ಧವಾಗಿ ಬುದ್ಧಿವಂತಿಕೆಯಲ್ಲಿ ಮಾಡಬೇಕು. ಬುದ್ಧಿವಂತಿಕೆ ಅಂದರೆ ಜೀವನದಾನ ಮಾಡೋದ್ರಿಂದ ಪ್ರಯೋಜನ ಆಗಲ್ಲ. ನಮ್ಮ ಭೂಮಿನ ಯಾವ ರೀತಿ ನಾವು ಅದ ಮಾಡಿಕೊಂಡು ಫಲವತ್ತತೆ ಮಾಡ್ಕೋಬೇಕು ಅನ್ನೋ ತಿಳ್ಕೊಬೇಕು ಫಸ್ಟ್. ಅವರು ಫಲವತ್ತತೆ ಮಾಡಿದ್ರೆ ಮೇಲೆ ರೆಸ್ಟ್ ರಸಗೊಬ್ಬರ ಹಾಕಲು ಪ್ರಯೋಜನ ಇಲ್ಲ, ಅದು ಅದು ಆ ವರ್ಷಕ್ಕೆ ಅಷ್ಟೇ, 1 ತಿಂಗಳಿಗೆ ಸೀಮಿತ, 2 ತಿಂಗಳಿಗೆ ಅದು ಡಮ್ಮಿ ಆಗ್ಬಿಡುತ್ತೆ. ಈಗ ಮಾದರಿ ಅದರಿಂದ ಅಕ್ಕಪಕ್ಕದವರೆಲ್ಲ ತಿಳ್ಕೊತಾವ್ರೆ, ಈಗ ನಮ್ಮ ಅಣ್ಣ ಏನು ಮಾಡ್ತಾರೆ ಮಾಡಬೇಕು, ಅಣ್ಣ ಇದು ಯಾವ್ದು ಮಾಡಿದ್ದೀರ ಅಂತ ಕೇಳುವಂಥ ರೈತರು ಅಬ್ಸರ್ವೇಷನ್ ಮಾಡುವಂಥ ರೈತರು ಇದ್ದಾರೆ. ಈಗ ತಳಿಗಳನ್ನ ಮಾಡೋದನ್ನ ಈ ತಳಿಗಳ ತಿಳಿತಾರೆ, ಈ ತಳಿ ನಮಗೆ ಅಣ್ಣ ನೀವು ಹೇಳಲೇ ಇಲ್ಲ ಮಾಡಲೇ ಇಲ್ಲ ಅಂದರೆ ಫಸ್ಟ್ ಅಂದರೆ ಈಗ ನಾವು ಹೊಸ ತಳಿ ಪ್ರಯೋಗ ಮಾಡ್ತಿದ್ದಾಗ ಸಡನ್ ಆಗಿ ನಾವು ಅವ್ರನ್ನ ತಳ್ಳಕ್ಕಾಗಲ್ಲ, ಮಾಡಿ ಅದರಿಂದ ಉತ್ತೇಜನ ಆಗಿ ಚೆನ್ನಾಗಿ ಇಳುವರಿ ಬಂದು ಒಳ್ಳೆ ಫಸಲು ಬಂದರೆ ಮುಂದಿನ ವರ್ಷಕ್ಕೆ ಅವರು ಪ್ರಿಸ್ಕ್ರೈಬ್ ಮಾಡ್ಬೋದು, ಅವರೇ ಹುಡುಕಿ ಬರ್ತಾರೆ ನಮಗೆ. ಈಗ ನೀವೇನು ಬಿಕಂ ಮಾಡಿರುವಂತಹ ತಿಳುವಳಿಕೆ ಇರುವಂತಹ ಒಬ್ಬ ರೈತರು, ಆದರೆ ಎಷ್ಟೋ ಜನಗಳು ಶಾಲೆಗೆ ಕಲ್ತಿರಲ್ಲ, ಅಕ್ಷರ ಓದೋಕ್ಕೆ ಬರಲ್ಲ, ಅಂಥವ್ರು ಕೂಡ ಕೃಷಿಯನ್ನು ಮಾಡ್ತಿರ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಅವರುಗಳಿಗೆ ಹೇಗೆ ಮಾಡಬೇಕು, ಈಗ ನೀವು ಹಾಕುವಂಥ ಲೆಕ್ಕಾಚಾರಗಳು ಅವ್ರಿಗೆ ಗೊತ್ತಿರಲ್ಲ, ಆ ರೀತಿಯ ಲೆಕ್ಕಾಚಾರಗಳಿಗೆ ನೀವು ಹೇಗೆ ಮಾರ್ಗದರ್ಶನ ಮಾಡ್ತೀರಿ ರೈತರುಗಳಿಗೆ, ನಿಮ್ಮ ಸುತ್ತಮುತ್ತದವ್ರಿಗೆ? ರೈತ ಅಂದಮೇಲೆ ತಾನಾಗಿ ಅವನು ರೈತ ಅಂದರೆ ಆ ಭೂಮಿ ಮಾಡೋ ಪರಿಣಿತನೇ, ತಾನಾಗಿ ಅವನು ವಿದ್ಯಾಭ್ಯಾಸ ಮಾಡೋದವ್ರು ಅನಕ್ಷರತ ಆದರೂ ತಿಳ್ಕೊಂಡಿರ್ತಾನೆ. ಅನಕ್ಷರಸ್ಥ ಅಂತ ನಾವು ಅವನ್ನ ಅಲ್ಲೇ ಇಳಿಯಕ್ಕಾಗಲ್ಲ, ಅವನು ಬುದ್ಧಿವಂತಿಕೆ ಇರುತ್ತೆ, ಬಟ್ ಅವ್ರಿಗೆ ಹೇಳ್ಕೊಳಕ್ಕೆ ಅಷ್ಟು ಆಗೋದಿಲ್ಲ. ತಿಳ್ಕೊಂಡ್ರು ವೇದನ ನಾನು ಯಾವ ರೀತಿ ಇದನ್ನು ಹೇಳಬೇಕು ಅನ್ನೋದನ್ನ ಮನಸ್ಸಲ್ಲಿ ಮಾಡ್ಕೊಳಕ್ಕಾಗಲ್ಲ. ಅವನು ಮನಸ್ಸಲ್ಲಿ ಅವ್ನು ಮಾಡ್ಕೊಂಡ್ರೆ ಸರಿಯಾಗುತ್ತೆ. ಈಗ ಏನೋ ಮನಸ್ಸಲ್ಲಿ ಮಾಡ್ಕೊಂಡ್ರೆ ಅವನು 100-100 ಸಕ್ಸಸ್ ಆಗ್ತಾನೆ. ಅವನೇನು ವ್ಯವಸಾಯಕ್ಕೆ ಈಗ ಈಗ ಇಷ್ಟು ಬೀಜ ಹಾಕಬೇಕು, ಇಷ್ಟು ಗೊಬ್ಬರ ಹಾಕಬೇಕು, ಇಷ್ಟು ವೀರ್ಯ ಹಾಕಬೇಕು, ಏ ನಾನೊಂದು ಮೂಟೆ ವೀರ್ಯ ಹಾಕ್ಬೇಕು, ಅದು ಅವನಲ್ಲಿ ಇರ್ತದೆ. ಅದನ್ನ ನಮ್ಮನ್ನು ನೋಡಾಗ ಅಟ್ಲೀಸ್ಟ್ ಕನ್ವರ್ಷನ್ ತಗೊಂಡಾಗ ಯಾಕೆ ಇವರೇ ಕಮ್ಮಿ ಹಾಕಬೇಕು, ಯಾಕೆ ಇದನ್ನ ಮಾಡಬೇಕು, ಯಾಕೆ ಹಸರಲ್ಲೇ ಗೊಬ್ಬರ ಜಾಸ್ತಿ ಮಾಡ್ಕೋಬೇಕು, ನಮ್ಮ ಕೊಡುಗೆ ಗೊಬ್ಬರ ಯಾಕೆ ಜಾಸ್ತಿ ಹಾಕಬೇಕು, ಇದನ್ನು ಅವನು ಥಿಂಕ್ ಮಾಡಬೇಕು ಜಾಸ್ತಿ. ಅಯ್ಯೋ ಒಂದು ಮೂಟೆ ವೀರ್ಯ 300 ರೂಪಾಯಿ ಅಲ್ವ ಬಿಡು, ಹಾಕಿದ್ರೆ ಬೆಳೆದ್ಬಿಡ್ತದೆ ಅಂದರೆ ಬೆಳೆಯೋದಿಲ್ಲ, ಅದು ಭೂಮಿ ಹಾಳಾಗುತ್ತೆ, ಫಸಲು ಬರಲ್ಲ. ಎಲ್ಲ ನೀವು ಅಕ್ಕಿ ಬಿಡಿಸಕ್ಕೆ ಹೋದಾಗ ಅರ್ಧ ಅಕ್ಕಿ ಆಗುತ್ತೆ, ಅರ್ಧ ರವೆ ಆಗುತ್ತೆ, ಅದು ಎಲ್ಲ ಕಬ್ಬಳ ಥರ ಭತ್ತ ಆಗುತ್ತೆ, ಅದು ಸತ್ವ ಇರಲ್ಲ, ಅದು ಊಟಕ್ಕೂ ಯೋಗ್ಯ ಅಲ್ಲ. ಅದು ಈ ಸಾಧಾರಣಕ್ಕೆ ನಮ್ಗೆ ಕಾಣಕ್ಕೆ 1 ತಿಂಗಳು ಫಸಲು ಜೋರ ವೃದ್ಧಿಯ ಕಾಣುತ್ತೆ, ಆಮೇಲೆ ವೃದ್ಧಿಯ ಕಾಣಲ್ಲ, ಅದು ಸೋತ್ ಬಿಡ್ತದೆ. ಆಮೇಲೆ ಅದಕ್ಕೆ ಬೆಂಕಿ ರೋಗ ಬೆಳೆಯೋದು, ಅದಕ್ಕೆ ಕೂತಿಗೆ ರೋಗ ಬೆಳೆಯೋದೇ, ಬೆಂಕಿ ರೋಗ ಬೆಳೆಯೋದೆ. ಅದು ಆ ಖರ್ಚು ವೆಚ್ಚನ ನಾವು ಹೋಸಲಗಿನ ಈ ಸಲ ಜಾಸ್ತಿ ಇತ್ತು ಲೇಬರ್, ಈ ಸಲ 500 ರೂಪಾಯಿ ಇಲ್ಲದೆ ಯಾರು ಬರ್ತಾ ಇಲ್ಲ ಲೇಬರು. ಈಗ ನಮ್ಮ ಮನೇಲಿ ಆಮೇಲೆ ಅದು ಒಬ್ಬರು ಮಕ್ಕಳೆಲ್ಲ ವಿದ್ಯಾಭ್ಯಾಸ ಮಾಡವೆ, ಎಜುಕೇಷನ್ ಬರಲ್ಲ, ಅದ್ರಲ್ಲಿ ನಾನು ಸ್ವಲ್ಪ ನನ್ನ ಚಿಕ್ಕ ಮಗ ಸ್ವಲ್ಪ ಜಾಸ್ತಿ ಸಾಥ್ ಕೊಡ್ತಾನೆ ವ್ಯವಸಾಯ ಮಾಡೋಕ್ಕೆ ಮಾಡೋಕ್ಕೆ, ಅವ್ನಿಗೆ ಸ್ವಲ್ಪ ತರಬೇತಿ ಮಾಡ್ತಾ ಇದ್ದೀನಿ, ಏನೋ ಮಾಡಬೇಕು ಅವನ್ನ ಅಂತ ನೋಡೋಣ. ಅದೇನು ಮಾಡ್ತಾನೆ, ಇಬ್ಬರು ಹೆಣ್ಮಕ್ಳು, ಇಬ್ಬರು ಹೆಣ್ಮಕ್ಳು, ಅವ್ರನ್ನ ಒಬ್ಬರನ್ನ ಮದುವೆ ಮಾಡಿದ್ದೀವಿ, ಇಲ್ಲೊಬ್ಳು 2 ನೇಳು ಬಿಟೆಕ್ ಇಂಜಿನಿಯರಿಂಗ್ ಮಾಡಿದ್ರು, ಅವಳದು ಮದುವೆ ಆಲ್ರೆಡಿ ಫಿಕ್ಸ್ ಆಗಿದೆ. ನನ್ನ ದೊಡ್ಡ ಮಗನಿಗೆ ಅವನು MBA ಮಾಡೋನೆ, ಅವನೆಲ್ಲ ಹೊರಗಡೆ ಹಾಸ್ಟೆಲ್ ಇದ್ಬಿಟ್ಟು ಅವ್ನು 8-7 ವರ್ಷ, ಅವ್ರು ಕೃಷಿ ಬಗ್ಗೆ ಅಷ್ಟಿಲ್ಲ. ಈಗ ನಾನು ಚಿಕ್ಕ ಮಗನ ನನ್ನ ಜೊತೆಗೆ ಇಟ್ಕೊಂಡು ಸ್ವಲ್ಪ ವ್ಯವಸಾಯದಲ್ಲಿ ಈಗ ಸೆಕೆಂಡ್ PUC ಓದ್ತಾ ಇದ್ದಾನೆ, ಕೆಲವು ಕರಾಟೆ ಅದು ಇದರಲ್ಲಿ ತುಂಬಾನೇ ಒಂದು 2-3 ಕಡೆ ನ್ಯಾಷನಲ್ ಶಿಪ್ ಅವಾರ್ಡ್ ಶಿಪ್ ಎಲ್ಲ ತಂದಿದ್ದಾನೆ. ಈಗ ಬಾಕ್ಸಿಂಗ್ ಚಾಂಪಿಯನ್ಗೆ ಹೋಗ್ಬೇಕು ಅಂತ ಏನೋ ಒದಾಡ್ತಿದ್ದಾನೆ. ಆಮೇಲೆ ಊಸು ಅನ್ನೋದನ್ನ ಮಾಡಬೇಕು ಅನ್ನೋದು, ಅದು ಒಂದು ಚಾಂಪಿಯನ್ಶಿಪ್, ಅದು ಅದನ್ನು ಮಾಡಬೇಕು. ಬಾಕ್ಸಿಂಗ್ ಕ್ರೀಡೆ ಒಲವಿದೆಯಲ್ಲ, ಆ ಕಡೆ ಹೊರಟೋಗ್ಬಿಟ್ರೆ ಕ್ರೀಡೆ ಕಡೆ ಒಲವಾದ್ರೂ ಭೂಮಿ ಮೇಲೆ ಅವ್ನಿಗೆ ಸ್ವಲ್ಪ ಅಕ್ಕರೆ ಬರಲಿ ಅನ್ನೋದು ನನಗೆ ತುಂಬಾನೇ ಐತೆ. ನನಗೆ ಭೂಮಿ ಸ್ವಲ್ಪ ಇರಲಿ, ಭೂಮಿ ಉಳಿಸ್ಲಿ, ನೆಕ್ಸ್ಟ್ ಭೂಮಿ ಮಾಡಕ್ ಆಗಲ್ಲ ನಮ್ ಕೈಲಿ. ಇನ್ನು ನಾನಿರೋರ್ಗು ವ್ಯವಸಾಯ ಬಿಡಲ್ಲ. ತಾರಾ ಅವ್ರು ಏನ್ ಹೇಳ್ತಾರೆ, ನಿಮ್ಮ ಕೊನೆ ಮಗನ ಕೃಷಿ ಕಡೆ ಕಳಿಸ್ಬೇಕು ಅಂತವ್ರೆ, ಈಗ ನಿಮ್ಗೆ ಅದಕ್ಕೆ ಒಪ್ಪಿಗೆ ಇದೆಯಾ? ಸರ್ ಖಂಡಿತ ಇದೆ. ಸರ್ ನಾನು ಹೇಳೋದೇನಂದ್ರೆ, ಇನ್ನೊಂದು 5-10 ವರ್ಷದೊಳಗೆ ಮತ್ತೆ ಜನ ಎಲ್ಲ ಕೃಷಿಗೆ ಕಡೆ ಗಮನ ಕೊಡ್ತಾರೆ. ಯಾಕಂದ್ರೆ ಈ ರೇಡಿಯೇಷನ್ ಇಂದ ಎಷ್ಟೋ ಜನ ಪ್ರಾಬ್ಲಮ್ ಅನುಭವಿಸ್ತಾ ಇದಾರೆ. ಸಾಫ್ಟ್ವೇರ್ ಅವರೆಲ್ಲ ತುಂಬಾ ಜನ ರೇಡಿಯೇಷನ್ ಪ್ರಾಬ್ಲಮ್ ಇಂದೆಲ್ಲ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದಾರೆ. ನಂದು 5-10 ವರ್ಷ ಆದ್ಮೇಲೆ ಖಂಡಿತ ಕೃಷಿಗೆ ಬಂದೇ ಬರ್ತಾರೆ. ಆದ್ರೆ ಈಗ ಬೆಳವಣಿಗೆ ಹಂತದಲ್ಲೇ ಮಕ್ಕಳನ್ನ ಕೃಷಿ ಕಡೆಗೆ ಹೊರಡಿಸ್ಬೇಕು. ಅವ್ರು ಏನಾದ್ರು ವಿದ್ಯಾಭ್ಯಾಸ ಮಾಡಲಿ, ಅದು ಬೇರೆ, ಅವ್ರ ಆಸಕ್ತಿ ಅದು. ಈಗ ನೀವು ಒಬ್ರು ಕೃಷಿಕ ಮಹಿಳೆಯಾಗಿ ಬದಲಾವಣೆಗೊಂಡವರು, ಅದಕ್ಕೆ ಕೇಳ್ತಾ ಇರೋದು, ಅದಕ್ಕೆ ಹೇಗೆ ನೀವು ತಯಾರಿ ಮಾಡಬೇಕು ಅಂತೀರಿ? ಸರ್ ಇಲ್ಲ ಖಂಡಿತ, ನಾನು ಅವನು ಡಿಗ್ರಿವರೆಗೂ ಸ್ವಲ್ಪ ಫ್ರೀ ಬಿಟ್ಟು ಆಮೇಲೆ ಅವನಿಗೆ ಆರ್ಗ್ಯಾನಿಕ್ ಆಗಿ ಏನಾದ್ರು ಒಂದು ಗಾಣ ಆಗಿರ್ಬೋದು, ಈ ಥರ ಒಂದು ಆರ್ಗ್ಯಾನಿಕ್ ಆಯಿಲ್ ಇದು ಮಾಡೋದಾಗಲಿ, ನಮ್ಮ ಜಮೀನಲ್ಲೇ ಶುರು ಮಾಡಿದಾಗ ಅವ್ರಿಗೆ ಅದು ಥಾಟ್ ಶುರು ಆಗುತ್ತೆ, ನಾನೇ ಯಾಕೆ ಅದನ್ನು ಸ್ವಂತ ಬೆಳೆದು ಮಾಡಬಾರ್ದು ಅಂತ. ಈಗ ಹೊರಗಡೆಯಿಂದ ತಗೊಬಂದು ಮಾಡೋದಕ್ಕಿಂತ ನಾನೇ ನನ್ನ ಜಮೀನಲ್ಲೇ ಬೆಳೆದು ಯಾಕೆ ಮಾಡಬಾರ್ದು ಅನ್ನೋ ಒಂದು ಯೋಚನೆ ಅವ್ರಿಗೆ ಶುರು ಆಗಬೇಕು. ನನ್ನ ಮಕ್ಳುಗಳಿಗೆ ಹಸು, ನಾವು ಹಸು ಎಲ್ಲ ಇಟ್ಟಿದ್ದು ಅವಾಗ. ಹಸು ನಾನು ಈಗ ಕೇಳ್ತಾ ಇದ್ದೆ, ಕೊಟ್ಟಿಗೆ ಗೊಬ್ಬರ ಕುರಿ ಮಂದೆ ತರಿಸ್ತೀರಿ ಅಂದ್ರೆ ಯಾಕೆ ಹಸು ಕರೆದ ಸಾಕ್ಲಿಲ್ವಾ ನೀವು ಅಂತ ಕೇಳೋಣ. ನೀವೇ ಹೇಳ್ತಾ ಇದ್ರಿ, ಹೇಳಿ ಎಷ್ಟು ಹಸುಗಳು ಸಾಕ್ತಾ ಇದ್ರಿ? ಸರ್ ಒಂದು 7-8 ಹಸು ಇತ್ತು ನಮ್ಮ ಮನೇಲಿ ಅವಾಗ, ನಮ್ಮ ಮಕ್ಕಳೇ ಎಲ್ಲ ಕೆಲಸ ಮಾಡ್ತಾರೆ. ಉಳುಮೆ ದನಗಳು, ಉಳುಮೆ ದನ ಇದ್ದ ಎತ್ತುಗಳು, ಹೋರಿಗಳು ತುಂಬಾ ಚೆನ್ನಾಗಿ ಸಾಕಿದ್ವು ಸರ್. ಲಕ್ಷವರೆಗೂ ಇತ್ತು ಅದು ಎತ್ತುಗಳು, ತುಂಬಾ ಫ್ಯಾಷನ್ ಆಗಿ ಸಾಕಿದ್ವು ಅದನ್ನೆಲ್ಲ. ಚೆನ್ನಾಗಿ ಸಾಕ್ತಿದ್ವು, ಜಾತ್ರೆಗೆಲ್ಲ ಬಿಟ್ಟಿದ್ರು? ಜಾತ್ರೆಗೆಲ್ಲ ಬಿಟ್ಟಿದ್ವು, ಅದು ಪೂರಾ ಮೇಂಟೈನ್ ನಾನೇ ಮಾಡ್ತಿದ್ದೆ. ಅದು ತೊಳೆಯೋದಾಗ್ಲಿ, ಅದನ್ನ ಎಷ್ಟು ವೈಟ್ ಆಗಿ ಇಟ್ಟಿದೆ ಅಂದ್ರೆ ನಂಗೆ ಅದೊಂದು ಖುಷಿ ಇತ್ತು. ತುಂಬಾ ಅತ್ಯುತ್ತಮವಾಗಿರೋ ರಾಸುಗಳನ್ನೇ ಕಟ್ಕೋತಿದ್ದೆ ಅವಲದ. ನೀವು ಹಸುಗಳ ಸಾಕ್ತಾ ಇದ್ರೆ ಆಗ ನಿಮ್ಗೆ ಅದು ಒದೆಯುತ್ತೆ ಆಯುತ್ತೆ ಆ ಭಯ ಇಲ್ಲ? ಇಲ್ಲ ಅವೆಲ್ಲ ಏನಿಲ್ಲ. ಎಷ್ಟೋ ಜನ ಹೇಳಿದ್ರು, ಏನ್ ಗಂಡಸ್ತಾರ ಅಷ್ಟು ದೊಡ್ಡ ಎತ್ತುಗಳನ್ನ ಕಟ್ತೀಯ ನೀನು, ಅದು ತೊಳಿತೀಯ ಅಂತ. ಅದೊಂಥರ ಖುಷಿ ಇತ್ತು. ಮತ್ತೆ ಅದು ತೊಳೆದಾಗ ಅದು ರೋಡಲ್ಲಿ ಕರ್ಕೊಂಡು ಹೋಗ್ತಾರೆ, ಪ್ರತಿಯೊಬ್ರು ತಿರುಗಿ ನೋಡ್ತಾ ಇದ್ರು, ಅಂದ್ರೆ ಅಷ್ಟು ಚೆನ್ನಾಗಿರ್ತಿತ್ತು ನಮ್ದು ಎತ್ತುಗಳೆಲ್ಲ. ಹಾಗಾಗಿ ಅದೊಂಥರ ಖುಷಿ ಹೆಮ್ಮೆ ಅನಿಸ್ತಿತ್ತು. ಮತ್ತೆ ಈಗ ಅವಾಗ್ಲಿಂದ ಮಕ್ಳುಗಳಿಗೆ ಅದು ಅಭ್ಯಾಸ ಆಯ್ತು. ಕರಾವು ಎಷ್ಟು ಹಸುಗಳು ಕರಾವು ಮಾಡ್ತಾ ಇದ್ದ ಅವಾಗ? ಸರ್ ನಮ್ಮನೆ 6 ಹಸುನು ಕರಾವು ಇತ್ತು ಸರ್, ಕರಾವು ಇತ್ತು. ನನ್ನ ದೊಡ್ಡಮಗಳು ಸಹ ಹಸು ಹಾಲು ಕರಿತಿದ್ವಿ. ನಮ್ಮನೆ ಎಲ್ಲ ಹಸು ಹಾಲು ಕರೀತಾರೆ ಮಕ್ಕಳೆಲ್ಲ. ಅದು ಹಸು ಬಗ್ಗೆ ಕಲ್ಸಿದೀರಿ? ಕಲ್ಸಿದೀವಿ ಅದನ್ನ. ನನ್ನ ಮಕ್ಕಳೆಲ್ಲ ಮಾಡ್ತಿದ್ದವು, ಈಗ ಅದೇ ಬೆಂಗಳೂರು ಸಿಟಿಗೆ ಹೋದಾಗ ಬಿದ್ದ್ಮೇಲೆ ಅವೆಲ್ಲ ಬಿಟ್ಟರೆ. ಅದು ಹೇಗೆ ನಿರ್ವಹಣೆ ಮಾಡ್ತಾ ಇದ್ರಿ ಹೇಳಿ? ಅದ್ರ ಮೇವು ಇರ್ಬೋದು, ಮತ್ತೆ ಹಾಲು ಎಷ್ಟು ಲೀಟ್ರ್ ಕರಿತಾ ಇದ್ದವು ಇವೆಲ್ಲ ಹೇಳಿ. ಸರ್ ಒಂದು 25 ಲೀಟ್ರ್ವರೆಗೂ ನನ್ನ ಹಾಲು ಕರಿತಾ ಇದೆ ಸರ್. 6 ಲೀಟ್ರ್, 6 ಲೀಟ್ರ್, 6 ಹಸು. ಏನು ಯಾವ ಹಸು? ನಮ್ಮ ಜರ್ಸಿ ಹಸು. ಜರ್ಸಿ ಹಾಲು ಬ್ಯಾಕಿತ್ತು, ಜರ್ಸಿ ಇತ್ತು. ಹಾಗೆ ಚೆನ್ನಾಗಿ ಬರ್ತಿತ್ತು ಸರ್, ತೊಂದರೆ ಇರಲಿಲ್ಲ. ಆರಾಮ್ ಮಾಡ್ಕೊಂಡು ಹೋಗ್ತಾ ಇದ್ದೆ, ನಂಗೆ ಅದರಲ್ಲೂ ಖುಷಿನೂ ಇತ್ತು. ಖುಷಿ ಅಂದರೆ ಎಷ್ಟು ನಿಮಗೆ ತಿಂಗಳಿಗೆ ಎಷ್ಟು ಒಂದು ಆದಾಯ ದೊರೀತಾ ಇತ್ತು? ಸರ್ ಒಂದು ವಾರಕ್ಕೆ ಒಂದೊಂದಲ್ಲ, ಅದೇ ವಾರದ್ದಲ್ಲ ಡೈರಿ, ಒಂದು 7-8 ಸಾವಿರವರೆಗೂ ನಂಗೆ ಅರ್ನ್ ಆಗ್ತಿತ್ತು. ಅವರು ಕೃಷಿನಲ್ಲಿ ನಿರತರಾಗಿದ್ರೆ ನೀವು ಈ ಕಡೆ ಪಶುಪಾಲನೆಯಲ್ಲಿ ಮಾಡ್ತಾ? ನಮ್ ಗದ್ದೆಲ್ಲ ಜೋಳದ ಕಡ್ಡಿ ಎಲ್ಲ ಬೆಳ್ಕೋತಾ ಇದ್ದೀವಿ, ನಾವೇ ಕಟ್ ಮಾಡ್ಕೊಂಡು ತಗೊಂಡ್ಬರ್ತೀವಿ. ಈಗ ಅದೆಲ್ಲ ಕಡ್ಡಿ ಕುಮಾರ್ ಅವ್ರು ತಂದು ಕೊಟ್ಬಿಡ್ತಿದ್ರ? ಗದ್ದೆ ನಾನೇ ಹೋಗಿ ತಗೋಬರ್ತಿದ್ದೆ ಸರ್. ಹೌದಾ? ಗಾಡೀಲಿ ಹೋಗಿ ತಗೊಂಡು ಕಟ್ಕೊಂಡು ತಗೊಂಡು ಬರ್ತಾ ಇದ್ರು. ಮತ್ತೆ ಇವರು ತಗೊಂಡ್ ಬರ್ತಾ ಇದ್ರು, ಹಸಿರುಲ್ಲು ತೇವರಿ ಮೇಲೆ ಬೆಳೆ ಹಸಿರುಲ್ಲೆಲ್ಲ ಕಟ್ ಮಾಡಿ ತಗೋಬರ್ತಿದ್ರು. ಹಾಗಾಗಿ ನಮ್ಗದು ಮಕ್ಕಳು ಸಪೋರ್ಟ್ ಮಾಡ್ತಿದ್ರು, ಚೆನ್ನಾಗಿತ್ತು. ಹಿಂಡಿ ಹೊಟ್ಟು ಇವೆಲ್ಲ ಹೊರಗಡೆ ಇದ್ರಿಂದ ಡೈರಿಯಿಂದನೇ ತಗೊಳ್ತಾ ಇದ್ವಿ, ಮತ್ತೆ ಫೀಡ್ಸ್ ಎಲ್ಲ ಡೈರಿಯಿಂದ ತಗೊಳ್ತಾ ಇದ್ದು. ಹಂಗಾಗಿ ಮಾಡ್ತಾ ಚೆನ್ನಾಗಿತ್ತು ಸರ್, ತೊಂದರೆ ಇರಲಿಲ್ಲ. ಅದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಒಳ್ಳೆ ಆದಾಯ ಇದೆ ಹೆಣ್ಮಕ್ಳು. ಎಷ್ಟು ಯಾಕೆ ನೀವು? ಅದೇ ಮಕ್ಕಳು ಎಲ್ಲ ಫಿಜಿ ಅಡ್ಜಸ್ಟ್, ಊಟ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ, ಒಂಥರ ಫುಡ್ ಪಾಯ್ಸನ್ ತರ ಆಗ್ಬಿಟ್ಟಿತ್ತು ಮಗಳಿಗೆ. ಹಂಗಾಗಿ ಮನೆ ಅಲ್ಲೇ ಮಾಡ್ಕೊಂಡು ಹೋಗಿ ಅಲ್ಲಿ ಮಕ್ಳಿಗೆ ಹೋಗ್ಸಾರ ಅಲ್ಲಿ ಇದಾದು. ಮತ್ತೆ ಈಗ ಮತ್ತೆ ಅದನ್ನ ಟರ್ನ್ ಮಾಡ್ಬೇಕು ಅಂದ್ರೆ ನಾವೊಂದು ಆಸೆ ಇದೆ, ತೋಟದಲ್ಲೇ ಮನೆ ಮಾಡಬೇಕು ಅಂತ. ಈ ಕುನ ಏನಾದ್ರು ಅದನ್ನು ಪ್ರಾರಂಭ ಮಾಡಬೇಕು ಅಂತ ಆಲೋಚನೆ ಇದೆಯಾ? ಖಂಡಿತ ಸರ್ ಇದೆ. ಈಗ ಮಗಳದು ಫೆಬ್ರವರಿ ಹಂಗೆ ಮದುವೆ ಇದೆ ಅದೆಲ್ಲ, ಮತ್ತೆ ಎರಡನೇ ಒಳದು ಮಗಳು ಬಾಣಂತನ ಇದೆ, ಈಗ ಮುಂದಿನ ತಿಂಗಳು ಡೆಲಿವರಿ ಇದೆ. ಇದೆಲ್ಲ ಮುಗಿಸಿ ಅಷ್ಟೊಳಗೆ ನಮಗೆಲ್ಲ ಫ್ರೀ ಆಗುತ್ತೆ. ಯಾಕೆಂದ್ರೆ ಕೃಷಿಗೆ ನಿಂತ್ಕೋಬೇಕು, ಹಸುಗಳು ಕಟ್ಟಬೇಕು ಅಂದರೆ ಫುಲ್ ಫ್ರೀ ಆಗಿರಬೇಕು, ಅದಕ್ಕೆ ಹಾಗೆ ಇರಬೇಕು. ಅದಕ್ಕೆ ಇದೆಲ್ಲ ಮುಗಿಸಿ ನಮ್ಮ ತೋಟದಲ್ಲಿ ಒಂದು ಮನೆ ಕಟ್ಟಿ ಅಲ್ಲಿ ಸೆಟ್ಲ್ ಆಗಿ ಒಂದು ಕುರಿ ಫಾರ್ಮ್ ಮಾಡಬೇಕು ಅಂತ ಒಂದು ಆಸೆ ತುಂಬಾ ಇದೆ ನನಗೆ, ಡೈರಿ ಮತ್ತು ಕುರಿ ಫಾರ್ಮ್ ಮಾಡಬೇಕು ಅಂತ. ಕುರಿ ಫಾರ್ಮ್ ಮಾಡಬೇಕು ಅಂತ ಯಾಕೆ ಆಲೋಚನೆ ನಿಮಗೆ ಬಂತ ಅಥವಾ ಯಾರು ನೋಡಿದ್ರ? ಇಲ್ಲ ಸರ್, ನಾನು ಮಂಡ್ಯದ ಒಂದು ಹೋಗಿದ್ದೆ ಕುರಿ ಫಾರ್ಮ್ಗೆ, ಅಲ್ಲೆಲ್ಲ ನೋಡ್ಕೊ ಬಂದಿದ್ದು. ಮತ್ತೆ ಇವ್ರ ಜೊತೆ ಸಾಮಾನ್ಯವಾಗಿ ತರಬೇತಿಗಳಿಗೆ ಹೋಗ್ತಾ ಇರ್ತೀನಿ, ಇವ್ರ ಜೊತೆ ಹೋಗ್ತಾ ಇರ್ತೀನಿ. ಸಭೆ ಕರ್ಕೊಂಡು ಹೋಗಿದ್ದೀನಿ, ನಿಮ್ಮ ಕೃಷಿ ಆಸಕ್ತಿಯನ್ನು ಹೆಚ್ಚು ಹೆಚ್ಚು ಬರಲಿ ಅಂತ ಆಸಕ್ತಿನ ತಿಳ್ಕೊಳ್ಳಿ. ಲೈಫ್ ಇಷ್ಟೇ ಅಂತ ಥಿಂಕ್ ಮಾಡೋಕ್ಕಾಗಲ್ಲ. ಬಟ್ಟಿಗೆ ನಮ್ಮನೆ ದನಗಳು ಕಮ್ಮಿ ಆದ್ಮೇಲೆ ನಾನು ಈಗ ಈ ಹಸರಳೆ ಗೊಬ್ಬರಕ್ಕೆ ಮಂದೆ ಕುರಿ ಗೊಬ್ಬರಕ್ಕೆ ಅಡಿಟ್ ಆಗಕ್ಕೆ ಹೊರಟಿದ್ದೆ ನಾನು. ನಮ್ಮನೇಲಿ ಗೊಬ್ಬರ ಈಗ ಇಲ್ಲ, ಕೊಂಡ್ಕೊಂಡು ಹಾಕ್ಬೇಕು. ಕೊಂಡ್ಕೊಂಡಾಗೋ ಕಾಸು ತುಂಬಾನೇ ಕಾಸು ಬೀಳ್ತದೆ, ಅದಾಗಲ್ಲ. ಗಾಡಿ ಟ್ರ್ಯಾಕ್ಟರ್ ನಮ್ದೇ ಇರ್ಬೋದು, ತುಂಬಾ ಖರ್ಚು ತಗೊಂಡೋಗಿ ಅಕ್ಕಾವ್ ಖರ್ಚು ಹೆಚ್ಚು ಎಲ್ಲದೂ ತುಂಬಾ ಕೊಡೋ ರೇಟು ಎಲ್ಲ. ಈಗ ಅದಕ್ಕೆ ಏನ್ ಮಾಡಿದೆ, ಕಮ್ಮಿ ಆಗಿದೆ. ಅದಕ್ಕಾಗಿ ಏನ್ ಮಾಡಿದೀನಿ, ಈಗ ಮಂದೆ ಕುರಿ